ಚೈತ್ರ ಅನ್ನೋ ಒಂದು ಬುಕ್ಕನ್ನು ಬರೀತಿದ್ರು. ಆ ವಾರ್ಷಿಕ ಬುಕ್ಕಿನಲ್ಲಿ ನಂದೊಂದೆರಡು ಕವನವನ್ನು ಹಾಕಿದ್ರು ಸರ್ ಬೇರೆಯೊಬ್ಬರು ಸರ್. ಆವಾಗ ನನಗೆ ತುಂಬ ಖುಷಿಯಾಯಿತು. ಅದನ್ನು ಓದಿದಂಥವ್ರು ಎಲ್ಲರೂ ನನಗೆ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು, ಇನ್ನೂ ಚೆನ್ನಾಗಿ ಬರಿ, ಇದು ತುಂಬ ಚೆನ್ನಾಗಿದೆ ಕವನ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಬಂದರು. ಶಾಲೆಯಲ್ಲೂ ನಿಮಗೆ ಮತ್ತೆ ಕವನಗಳನ್ನು ಬರೆಯೋದಕ್ಕೆ ಸ್ಫೂರ್ತಿ ಸಿಕ್ತು, ಮತ್ತೆ ಮತ್ತೆ ಆಸಕ್ತಿ ಜಾಸ್ತಿ ಆಯಿತು. ಸ್ಫೂರ್ತಿ ಸಿಕ್ಕಿದ ನಂತರ ಆ ಕವನವನ್ನು ಒಂದೊಂದೇ ಬರಿತಾ ಹೋದ ತಕ್ಷಣ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರು, ನಮ್ಮ ಹೆಡ್ ಮಾಸ್ಟರ್ ಏನಿದ್ರು, ಅವರು ನನಗೆ ಹೇಳಿದರು ಇನ್ನೂ ಚಂದ ಚಂದ ಇರೋದು ಚುಟುಕು ಕತೆ ಅಂಥದ್ದೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡು, ನಿನ್ನಲ್ಲಿ ಒಂದು ಸಾಹಿತ್ಯದ ಅಭಿರುಚಿ ಇದೆ, ಅದನ್ನು ಬೆಳೆಸ್ಕೊಂಡು ಬಾ, ತುಂಬ ಖುಷಿಯಾಗುತ್ತೆ ನನಗೆ ನಮ್ಮ ಪ್ರೌಢಶಾಲೆಯಲ್ಲಿ ಒಂದು ಇಂಥ ಒಂದು ಸಾಹಿತ್ಯ ಅಭಿರುಚಿ ಇರುವ ಒಂದು ಹುಡುಗಿ ಇದ್ದಾಳಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದರು. ಅದರಿಂದ ನಾನೇನು ಮಾಡಿದೆ, ಅದನ್ನು ಯಾಕೆ ನನ್ನಲ್ಲೇ ಇಟ್ಕೊಳ್ಬೇಕು, ನಾಲ್ಕು ಜನರಿಗೆ ಗೊತ್ತಾಗಬೇಕು ಅನ್ನೋ ಇದರಲ್ಲಿ ನಮ್ಮದೇ ಊರಿನವ್ರು ಆದಂತಹ ಒಬ್ಬರು ಹೇಳಿದರು, ಹೀಗೆ ಪೇಪರ್ನಲ್ಲಿ ಕೊಡ್ತಾವ ಅಂತ ಹೇಳಿದರು. ಆವಾಗ ನಾನು ಕರಾವಳಿ ಮುಂಜಾವು ಪೇಪರ್ನಲ್ಲಿ ಹೀಗೆ ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಬಂದೆ. ಅವರು ಖುಷಿಪಟ್ಟು ಹೇಳಿದರು, ಇದನ್ನು ಬಿಡ್ಲಿಕ್ಕೆ ಹೋಗ್ಬೇಡ ಸಾಹಿತ್ಯನ, ಬರೀತಾ ಹೋಗು, ಮುಂದೊಂದು ದಿನ ದೊಡ್ಡ ಸಾಹಿತ್ಯ ಆಗಬಹುದು ಅಂತ ಹೇಳಿದರು. ಅವರು ಶಂಕರ ದೇವನವರು ಅನ್ನೋರು, ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕದ್ರಾದಲ್ಲಿ. ಅವರು ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ರು. ಆಗ ಆವಾಗಲೇ ಸಾಧಾರಣ ಎಷ್ಟು ಕತೆಗಳನ್ನ ಅಥವಾ ಕವನಗಳನ್ನ ಚುಟುಕುಗಳನ್ನ ಬರೆದಿದ್ರಿ ನೀವು? ನಾನೊಂದು ಹಸ್ತಪ್ರತಿಯನ್ನೇ ಮಾಡಿಬಿಟ್ಟೆ, ಅಷ್ಟು ಕವನ ಲೆಕ್ಕ ಇಲ್ಲದಷ್ಟು. ನನಗೆ ಯಾವ್ದ್ರ ಮೇಲೆ ಆಸಕ್ತಿ ಬರ್ತದೆ ಅದ್ರ ಮೇಲೆ ಕವನ ಬರಿತಾ ಹೋಗೋದು. ಆಮೇಲೆ ಸಣ್ಣ ಪುಟ್ಟ ಚುಟುಕು ನಗೆಹನಿ, ನಾನು ಕೂತ್ ಕಡೆನೆ ನನ್ನ ಸುತ್ತಮುತ್ತಲು ನನ್ನ ಗೆಳತಿಯರಾಗಿರ್ಬೋದು ಯಾರನ್ನು ನೋಡಿದ ತಕ್ಷಣ ಏನೋ ಒಂಥರ ಕವನ ಬಂದ್ಬಿಡುತ್ತದೆ, ಆದೇ ತಕ್ಷಣ ಬರೆದು ಬಿಡೋದು. ಅಂದ್ರೆ ಜೀವನದಲ್ಲಿ ನಮ್ಮ ಮುಂದೆ ನಡೆಯುವಂತಹ ಘಟನೆಗಳನ್ನೇ ನೋಡಿಕೊಂಡು ನೀವು ಕತೆ ಕವನಗಳನ್ನ ಬರಿತಾ ಇದ್ರಿ? ಅದು ಒಂದು ಶೀರ್ಷಿಕೆ ಯಾವ ರೀತಿ ಇರ್ತಿತ್ತಂದ್ರೆ ನನಗೆ ಗೊತ್ತಿರಲ್ಲ, ಒಂದಕ್ಕೊಂದು ಅರ್ಥ ಇಲ್ದಿದ್ರು ಅದರಲ್ಲಿ ಕೊನೆಯಲ್ಲಿ ಒಂದು ನಗೆ ಇದ್ದಿತ್ತು, ಅದೇ ನಗೆನ ಮುಂದುವರ್ಸ್ಕೊಂತಾ ಬಂದೆ. ನಂಗೆ ಎಲ್ಲರೂ ಹೇಳ್ತಿದ್ರು, ನೀನ್ ಇದ್ ಕಡೆ ನಾಲ್ಕು ಜನರಿಗೆ ನಗಿಸ್ತಿಯಲ್ಲ ಅದೇ ತುಂಬಾ ಖುಷಿ ಅಂತ ಹೇಳ್ತಿದ್ರು. ಓದಿದ್ದವರ ಮುಖದಲ್ಲಿ ಒಂದು ನಗು ಮೂಡ್ತಿತ್ತು, ಅವರ ಮನ ತಟ್ಟುವಂತ ಒಂದು ಕವನ ಆಗಿರ್ತಿತ್ತು ಅದು. ನಿಮಗೆ ಸ್ಫೂರ್ತಿ ಕೊಟ್ಟ ನಿಮ್ಮ ತಂದೆಯವರು ಇದ್ರ ಬಗ್ಗೆ ಏನ್ ಹೇಳಿದ್ರು? ನಮ್ಮ ತಂದೆಯವರು ಏನಂದ್ರೆ ಮುಂದೊಂದ್ ದಿವಸ ಒಂದು ಪುಸ್ತಕವನ್ನ ಹೊರಗೆ ತರಲೇಬೇಕು, ಮತ್ತೆ ನೀನ್ ಇದನ್ನ ಮುಂದುವರಿಸ್ಕೊಂಡ್ ಬಾ, ಇದನ್ನು ಹೇಳಲಿಕ್ಕೆ ಬರಲ್ಲ, ಮುಂದೆ ನೀನು ದೊಡ್ಡ ಸಾಹಿತಿ ಆದರೂ ಅದೇ ಅಂತ ಹೇಳಿ ಹೇಳ್ತಾ ಇದ್ರು. ಆಮೇಲೆ ನನ್ನ ಕಾಲೇಜು ಜೀವನದಲ್ಲಿ ನಾನು ಪಿ ಯು ಬಾಪೂಜಿ ಗ್ರಾಮೀಣ ವಿಕಾಸ ಸಂಸ್ಥೆ ಸದಾಶಿವಗಢದಲ್ಲಿ ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ಅಲ್ಲಿ ಕಲಿತಾ ಇದ್ದೆ. ಆಗ ಪಿ ಎಸ್ ರಾಣಿಯವರು ಇಂಥ ಒಂದು ಹುಡುಗಿ ನಮ್ಮ ಕಾಲೇಜಿನಲ್ಲಿ ಸಾಹಿತ್ಯದ ಬಗ್ಗೆ ಅಭಿರುಚಿ ಇಟ್ಕೊಂಡು ಈಗ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಸಾಹಿತ್ಯದ ಒಂದು ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಪಡೆದಿದ್ದು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಪ್ರೋತ್ಸಾಹಿಸಿದರು. ಎಲ್ಲರ ಮುಂದೆ ನನ್ನನ್ನು ಅದು ಸನ್ಮಾನ ಮಾಡುವುದರ ಮೂಲಕ ನನಗೆ ಪ್ರೋತ್ಸಾಹ ತುಂಬಾ ಕೊಟ್ಟಿದ್ರು ಪಿ ಎಸ್ ರಾಣಿಯವರು. ಆಗ ಅವರು ಪ್ರೌಢ ಶಿಕ್ಷಣ ಸಚಿವರಾಗಿದ್ದರು. ಯಾವೆಲ್ಲ ಬಹುಮಾನಗಳು ಬಂದಿತ್ತು ನಿಮಗೆ? ನಾನು ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗುವಾಗಲೇ ನನಗೆ ಸಾಹಿತ್ಯ ಮಂದಾರ, ಆಮೇಲೆ ಕುಮಾರ ರಾಮ ಕಥಾ ಪ್ರಶಸ್ತಿ, ಹೀಗೆ ಸಣ್ಣ ಪುಟ್ಟ ಕತೆ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಅಲ್ಲೂ ಸಹಿತ ಸಮಾಧಾನಕರ ಬಹುಮಾನನಾದರೂ ಲಾಸ್ಟಿಗೆ ಬಂದಿದೆ ಅನ್ನುವುದು. ನಿಮಗೆ ಖುಷಿ? ಖುಷಿ. ಕಾಲೇಜ್ ಜೀವನ ಮುಗಿತಾ ಇದ್ದಂಗೆ ನಾನು ಸಣ್ಣ ಪುಟ್ಟ ಹಿಂಗೆ ಕೆಲಸ ಎಲ್ಲ ಮಾಡಲಿಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೆ. ಆಗ ನಮ್ಮಕ್ಕ ಹೇಳಿದರು, ನೋಡು ಇಲ್ಲಿ ಕೆಲಸ ಮಾಡು ಅಂತ ಹೇಳಿದಾಗ ಒಂದು ವರ್ಷ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಬೆಂಗಳೂರಲ್ಲಿ. ತದನಂತರ ನನ್ನ ವೈವಾಹಿಕ ಜೀವನ, ನಮ್ಮ ತಂದೆ ಹೇಳಿದರು ಮನ ಸಾಕು, ನೀನು ಏನು ದುಡಿದು ನನ್ನನ್ನು ಸಾಕೋ ಅವಶ್ಯಕತೆ ಇಲ್ಲ, ಈಗ ನೀನು ನಿನಗೆ ಮದುವೆ ಮಾಡಿ ಕಳಿಸ್ಕೊಡುವಂತ ಒಂದು ಇದರಲ್ಲಿದ್ದೀನಿ ನಾನು ಅಂತ ಹೇಳಿ ತಂದೆ ತಾಯಿಗಳ ಜವಾಬ್ದಾರಿ ಕಳ್ಕೊಳ್ಬೇಕು ಅಂತ. ಆಗ ನನ್ನ ವೈವಾಹಿಕ ಜೀವನದಲ್ಲಿ ನನ್ನ ಯಜಮಾನರು ನೀನು ಬರೆಯೋದು ನನಗೆ ಅರ್ಥ ಆಗಲ್ಲ, ಯಾಕಂದ್ರೆ ಸಾಹಿತ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ಗೊತ್ತಿಲ್ಲ, ಆಸಕ್ತಿ ಕಡಿಮೆ ಕಡಿಮೆ ಯಾಕಂದ್ರೆ ಅವರು ಸಹಿತ ಹಳ್ಳಿ ಜೀವನದಲ್ಲಿ ಬೆಳೆದವರು, ಆದರೂ ಕೂಡ ಆಸಕ್ತಿ ಕಡಿಮೆ ಸಾಹಿತ್ಯದ ಬಗ್ಗೆ. ನೀ ಏನು ಬರೆದಿದ್ದೆ ಬಿಡಿಸಿ ಹೇಳಿದಾಗ ಅವರಿಗೆ ನಗು ಬರ್ತಿತ್ತು. ಕಥೆನು ತುಂಬ ಚೆನ್ನಾಗಿದೆ, ಬರೀತಾ ಹೋಗು ಅಂತ ಹೇಳಿದರು. ಆಮೇಲೆ ಮಕ್ಕಳು ವೈವಾಹಿಕ ಜೀವನದಲ್ಲಿ ಸಂಸಾರದ ಬಗ್ಗೆ ಏನೇನು ಅನುಭವಿಸ್ಬೇಕು ಎಲ್ಲ ಒಂದು ಗೃಹಿಣಿಯಾಗಿ ಅನುಭವಿಸ್ತಾ ಬಂದೆ. ತದನಂತರ ಮನೆಯಲ್ಲಿ ಸ್ವಲ್ಪ ಅತ್ತೆಗೂ ಆಸಕ್ತಿ ಇರಲಿಲ್ಲ, ನಾನು ಏನು ಬರೀತಾ ಇದ್ದೀನಿ ಏನು ಅವರಿಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೂ ಅತ್ತೆ ಆದವರು ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಇರೋದಾದರೆ ಇಲ್ಲಿ ಇರಬೇಕು, ಇಲ್ಲ ಅಂದರೆ ನೀನು ಸಿಟಿಯಲ್ಲಿ ಗಂಡನ ಜೊತೆಗೆ ಇದ್ಬಿಡು ಅಂತ ಹೇಳ್ತಿದ್ರು. ಆವಾಗ ನಮ್ಮನೆಯವ್ರು ಹೇಳ್ತಿದ್ರು, ಬೇಡ ಸ್ವಲ್ಪ ದಿವಸ ಹಳ್ಳಿಯಲ್ಲೇ ಇರು, ನಾನು ಬೆಂಗಳೂರಿಂದ ವಾಪಸ್ ಬಂದಮೇಲೆ ಒಳ್ಳೆ ಜೀವನವನ್ನು ನಡೆಸೋಣ ಅಂತ ಹೇಳಿದರು. ಹಾಗೆ ಮಕ್ಕಳು ಶಾಲೆ ಅಂತ ಅವ್ರ ಶಿಕ್ಷಣ ಅದರಲ್ಲೇ ಜೀವನ ಕಳೆದೋಯ್ತು ನಂದು. ಆವಾಗ ಆಸಕ್ತಿ ಕಡಿಮೆ ಆಯಿತು ಸಾಹಿತ್ಯದ ಬಗ್ಗೆ. ಸಾಹಿತ್ಯ ಅನ್ನೋದು ನನ್ನ ಒಂದು ಇದಕ್ಕೆ ಕೈ ತಪ್ಪು ಹೋಗಿತ್ತು. ಆಗ ನಾನು ಏನು ಬರೀಲಿಕ್ಕೂ ಪುರ್ಸೋತಿಲ್ಲದ ಜೀವನ, ಅಂದರೆ ಮಕ್ಕಳ ಜವಾಬ್ದಾರಿ, ಸಂಸಾರದ ಜವಾಬ್ದಾರಿ, ಕುಟುಂಬ ಅಂತ ಹೇಳ್ಬಿಟ್ಟು ಆವಾಗ ಆಸಕ್ತಿ ಸಂಪೂರ್ಣ ಕಡಿಮೆ ಮಾಡಿಬಿಟ್ಟೆ ನಾನು. ಸಮಯವೇ ಸಿಗ್ತಾ ಇರಲಿಲ್ಲ. ಆಮೇಲೆ ಮನೇಲಿ ಯಾರಿಗೂ ಆಸಕ್ತಿ ಇಲ್ಲ ಅಂದಮೇಲೆ ಮತ್ತೆ ಇದನ್ನು ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ಪ್ರಯೋಜನವೇ ಇಲ್ಲ ಅಂತೇಳಿ. ಯಾವಾಗ ಈ ಕೊರೋನಾ ಅನ್ನೋ ಮಹಾಮಾರಿ ಬಂತು ಆಗ ಯಜಮಾನರು ಕೈ ಬಿಟ್ಟು ಹೋಗಿಬಿಟ್ರು. ತದನಂತರ ನಾನು ಮಕ್ಕಳಿಗೋಸ್ಕರ ಈ ಗೃಹ ರಕ್ಷಕ ಇಲಾಖೆಗೆ ಸೇರಬೇಕಾಗಿ ಬಂತು. ಆಗ ನಾನು ಸಾಹಿತ್ಯದ ಬಗ್ಗೆ ಒಂದೆರಡು ಸತಿ ಎಲ್ಲರೂ ಹೇಳಿದರು, ಈಗ ನೀನು ಮುಂದುವರಿಸ್ಕೊಂಡು ಯಾಕೆ ಹೋಗಬಾರ್ದು, ಕತೆ ಕವನವನ್ನು ಮುಂದುವರಿಸ್ಕೊಂಡು ಹೋಗು, ನಿನ್ನಲ್ಲಿ ಇಂಥ ಒಂದು ಕಲೆ ಇದೆ, ಆ ಕಲೆ ನೀ ಯಾಕೆ ಮೂಲೆ ಗುಂಪು ಮಾಡ್ತೀಯಾ, ಹಾಗೆ ಮಾಡಬೇಡ, ಈಗ ನಿನ್ನ ಕಾಲ ಮೇಲೆ ನೀನಿತ್ತು, ಮಕ್ಕಳಿಗೆ ತಂದೆಯೂ ನೀನೇ ತಾಯಿನೂ ನೀನೇ ಆಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿದಾಗ ನನಗೆ ಒಂದು ರೀತಿಯಲ್ಲಿ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ತಾ ಬಂದೆ. ಜೀವನ ಅಂದರೆ ಕೆಲವೊಂದ್ಸಲ ಅನಿರೀಕ್ಷಿತ ತಿರುವನ್ನು ಪಡ್ಕೊಂಡ್ಬಿಡ್ತದೆ, ಧೈರ್ಯ ಮಾಡಿ ಮತ್ತೆ ನಾವು ನಮ್ಮ ದಾರಿಗೆ ಬರಬೇಕು ಅಲ್ವಾ. ಹಾಂ, ಈಗ ನೀವು ಹೇಳಿದ್ರಿ ಕತೆ ಕವನಗಳನ್ನು ಚುಟುಕುಗಳನ್ನು ಬರೆಯುವಂಥದ್ದು ಸಂಪೂರ್ಣವಾಗಿ ನಾನು ಬಿಟ್ಟುಬಿಟ್ಟಿದ್ದೆ, ಅದರ ಆಸಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೆ ಅಂತ. ಮತ್ತೆ ನಿಮಗೆ ಪುರ್ಸೊತ್ತು ಸಿಗಲಿಕ್ಕೆ ಶುರುವಾಯಿತು, ಮತ್ತೆ ಅದರಲ್ಲಿ ಆಸಕ್ತಿ ಶುರುವಾಯಿತು, ಬಹಳಷ್ಟು ಜನ ನಿಮಗೆ ಆ ಟೈಮಲ್ಲಿ ಪ್ರೋತ್ಸಾಹವನ್ನು ಕೊಟ್ಟರು. ಆಗ ನೀವು ಪ್ರಥಮವಾಗಿ ಕವನ ಯಾವುದು ಬರೆದ್ರಿ? ಮೊದಲಿಗೆ ನಾನು ಬರೆದಿದ್ದು ಮೌನ ಅನ್ನೋ ಒಂದು ಕವನ ಬರೆದೆ. ಇಷ್ಟು ದಿನದ ನಿಮ್ಮ ಸಾಹಿತ್ಯದ ಮೌನ ಈಗ ಮೌನದ ಮೂಲಕ ಹೊರಗಾಕಿ ನಾನೇನ್ ಮಾಡಿದೆ, ನಾನು ಏಕಾಂತದಲ್ಲಿ ಕೂತಿದ್ದೆ. ಆಗ ನನಗೆ ಅನಿಸ್ತು ನಾನು ಫುಲ್ಲು ನನ್ನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡ ರೀತಿಯಲ್ಲಿ ಆಗಿದೆ ಅಂತ. ಆಗ ನನಗೊಬ್ರು ಹೇಳಿದ್ರು, ಏನು ಕಳ್ಕೊಂಡಿಲ್ಲ, ನೀ ಕಳ್ಕೊಂಡಿದ್ದ ಏನು ನಿನ್ನ ಒಂದು ಸರ್ವಸ್ವ ಬಿಟ್ಟರೆ ಬಾಕಿ ಎಲ್ಲ ಹೊಸದ ಜೀವನ ಇನ್ನು ಶುರು ಮಾಡಬೇಕು, ಮಕ್ಕಳ ಬೆಳವಣಿಗೆ ನಿನ್ನ ಕೈಯಲ್ಲಿದೆ, ಮಕ್ಕಳ ಒಂದು ಶಿಕ್ಷಣ ಇದೆ, ಆಗ ನೀನು ಈ ಕಣ್ಣೀರನ್ನು ಬದಿಗಿಟ್ಟು ನೀನೊಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ನಾನು ಪೆನ್ ತಗೊಂಡೆ, ಮೌನ ಅನ್ನೋದೊಂದು ಶೀರ್ಷಿಕೆ ಬರೆದೆ, ಅದರಲ್ಲೇ ಒಂದು ಕವನವನ್ನು ಬರೆದು ಮುಗಿಸ್ಬಿಟ್ಟೆ. ಈಗ ರೇಣುಕವರೇ, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಕೇಳುಗರಿಗೋಸ್ಕರ ಕವನ ಚುಟುಕುಗಳನ್ನ ಓದಲೇಬೇಕು. ಈಗ ನಾನೊಂದು ಕವನವನ್ನ ಬರೆದಿದ್ದೇನೆ, ಆ ಕವನದ ಶೀರ್ಷಿಕೆ ಸಮಯ ಅಂತ. ಈ ಕವನವನ್ನ ವಾಚನ ಮಾಡ್ತಾ ಇದ್ದೇನೆ. ಜೀವನವೆಂಬುದೊಂದು ಕಾಯ, ಮಾಡಲಿಕ್ಕೆ ಇರುವುದು ಕಾಯಕಕ್ಕೆ ಒಂದು ಸಮಯ, ಅದನ್ನು ತಪ್ಪಿಸಿಕೊಂಡರೆ ಆಗುವುದು ಭಯ, ಸರಿಯಾಗಿ ಪಾಲಿಸಿದರೆ ಸಮಯದಿಂದಲೇ ಜಯ, ಆಗ ಜೀವನದ ಕಷ್ಟವೆಲ್ಲ ಮಾಯ, ಪ್ರತಿ ಸಮಯವೂ ಕಲಿಸುತ್ತದೆ ಒಂದು ಹೊಸ ಅಧ್ಯಾಯ, ಇದರಿಂದಲೇ ಆಗುವುದು ಜೀವನದಲ್ಲಿ ಶುಭೋದಯ, ಹೊಸತೆಲ್ಲವೂ ವಿಸ್ಮಯ, ಹಳೆಯದನ್ನು ನೆನೆಸಿದರೆ ಅಪಾಯ, ಸಮಯದಿಂದಲೇ ಹೆಚ್ಚುವುದು ಆದಾಯ, ಸಮಯವನ್ನು ಉಳಿಸಿಕೊಳ್ಳಲು ಮಾಡಲೇಬೇಕು ಉಪಾಯ, ಆದಾಯದಿಂದಲೇ ಗಟ್ಟಿಯಾಗುವುದು ಜೀವನದ ಅಡಿಪಾಯ, ನನ್ನದೆಲ್ಲವೂ ನಯ, ನಿನ್ನದೆಲ್ಲವೂ ಲಯ, ಮೀಟಲು ಸಮಯ, ಜೀವನವೇ ಸಂಗೀತಮಯ. ಒಂದು ಸಣ್ಣ ನಗೆ ಚುಟುಕು. ಮಗನ ಬರಹವನ್ನು ತಿದ್ದಲು ಅಮ್ಮ ತಂದಳು ಇದ್ದಳು, ಮಗನ ಬರಹವನ್ನು ತಿದ್ದಲು ಅಮ್ಮ ತಂದಳು ಇದ್ದಳು, ಮನೆ ಮಾಲೀಕ ಬಂದು ಮಾಡಲು ಗದ್ದಲು, ಮನೆ ಮಾಲೀಕ ಬಂದು ಮಾಡಲು ಗದ್ದಲು, ಅಮ್ಮ ಹೇಳಿದಳು ಗೋಡೆಗೆ ಹಿಡಿದಿದೆ ಗೆದ್ದಲು. ಇದು ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಸಹಾಯ ಮಾಡ್ತಾರೆ ಒಂದು ಪ್ರೇಮಿಗಳಿಗೆ ಅನ್ನೋದು ಇದು ಸಣ್ಣ ಚುಟುಕು ಮಾಧ್ಯಮ ಅಂತ. ಪ್ರೇಮಿಗಳಿಬ್ಬರು ಮಾತನಾಡಲು ಬಳಸಿದರು ದೂರವಾಣಿ. ಪ್ರೇಮಿಗಳಿಬ್ಬರು ಮಾತನಾಡಲು ಬಳಸಿದರು ದೂರವಾಣಿ. ಮನೆಯಲ್ಲಿ ಗೊತ್ತಾದಾಗ ಸಹಾಯಕ್ಕೆ ಬರಲಿಲ್ಲ ಸಹಾಯವಾಣಿ. ಮನೆಯಲ್ಲಿ ಗೊತ್ತಾದಾಗ ಸಹಾಯಕ್ಕೆ ಬರಲಿಲ್ಲ ಸಹಾಯವಾಣಿ. ಪರಸ್ಪರ ದೂರವಾದ ಸುದ್ದಿ ತಂತು ಪ್ರಜಾವಾಣಿ. ಪರಸ್ಪರ ದೂರವಾದ ಸುದ್ದಿ ತಂತು ಪ್ರಜಾವಾಣಿ. ಇವರಿಬ್ಬರನ್ನು ಒಂದು ಮಾಡಲೇಬೇಕೆಂದಿತು ಉದಯವಾಣಿ. ಇವರಿಬ್ಬರನ್ನು ಒಂದು ಮಾಡಲೇಬೇಕೆಂದಿದ್ದು ಉದಯವಾಣಿ. ಮದುವೆಯ ಆಮಂತ್ರಣ ತಂತು ವಿಜಯವಾಣಿ. ಮಂಗಳವಾದ್ಯ ಪ್ರಸಾರ ಮಾಡಿತ್ತು ನಮ್ಮ ಆಕಾಶವಾಣಿ. ಚೆನ್ನಾಗಿದೆ. ಕೊನೆಯದಾಗಿ ಒಂದು ಕವನ. ಕವನ ಶೀರ್ಷಿಕೆ ನನ್ನ ಪುಟ್ಟ ಮನೆ ಇರಲಿ. ದಟ್ಟವಾದ ಅಡವಿಯಲ್ಲಿ ಸುತ್ತಲೂ ಬೆಟ್ಟ ಗುಡ್ಡಗಳಿರಲಿ, ಸೊಗಸಾದ ನಿಸರ್ಗದ ಚೆಲುವಿರಲಿ, ಅಲ್ಲೊಂದು ನನ್ನ ಪುಟ್ಟ ಮನೆ ಇರಲಿ. ಮನೆಯ ಹಿಂಭಾಗದಲ್ಲಿ ಜುಳುಜುಳು ನಾದಗೆಯುವ ನದಿ ಇರಲಿ, ಆ ನದಿಯ ದಂಡೆಯ ಮೇಲೊಂದು ನನ್ನ ಪುಟ್ಟ ಮನೆ ಇರಲಿ. ಮನೆಯ ಮುಂದೆ ಸುಗಂಧ ಬೀರುವ ವನಸುಮಗಳು ಪರಿಮಳವಿರಲಿ, ನಸುನಾಚುವ ಕುರುಚಲು ಗಿಡಗಳಿರಲಿ, ದನಕರುಗಳಿಗೆ ಮೇವು ನಯವಾಗಿ ಹುಲ್ಲುಗಾವಲಿರಲಿ, ಗಿಡಮರಗಳ ನಡುವಿನಲ್ಲಿ ಹಕ್ಕಿಗಳ ಇಂಚರ ಕೇಳಿಬರುತ್ತಲಿರಲಿ, ಎತ್ತು ದನಕರಿಗಳು ಅಂಬಾ ಎನ್ನುತ್ತಲಿರಲಿ, ಮನೆಯ ಸುತ್ತಲೂ ಗಿಳಿ ಹಂಸ ಪಕ್ಷಿಗಳಿರಲಿ, ಅಲ್ಲೊಂದು ನನ್ನ ಪುಟ್ಟ ಮನೆ ಇರಲಿ. ಸುಳಿಗಾಳಿಗಳು ಸದಾ ಕಾಲ ನಯವಾಗಿ ಬೀಸುತ್ತಲಿರಲಿ, ಆಗಸದಿ ಸೂರ್ಯನ ತಿಳಿ ಹೊಂಬಿಳಕು ಇರಲಿ, ಮರ ಗಿಡಗಳು ಎಲೆಗಳು ಸದಾ ಹಚ್ಚ ಹಸಿರಾಗಿರಲಿ, ಆ ಬೆಟ್ಟದ ತುದಿಯಲ್ಲೊಂದು ನನ್ನ ಪುಟ್ಟ ಮನೆ ಇರಲಿ. ಮಧುರವಾದ ಆಸೆಗಳೊಂದಿಗೆ ನನ್ನ ಜೀವನ ಸಾಗುತ್ತ ಇರಲಿ, ಅಲ್ಲೊಂದು ನನ್ನ ಬದುಕಿರಲಿ, ಅಲ್ಲಿಯೇ ನನ್ನ ಅಂತ್ಯವಿರಲಿ, ಈ ಇಳೆಯೊಳಗೊಂದು ನನ್ನ ಪುಟ್ಟ ಮನೆ ಇರಲಿ. ನನ್ನ ಭಾರತದ ಬಗ್ಗೆ ತುಂಬ ಆಸಕ್ತಿ, ನನ್ನ ದೇಶದ ಬಗ್ಗೆ ದೇಶಭಕ್ತಿಯನ್ನು ಬೆಳೆಸ್ಕೊಂಡವಳು ನಾನು. ಈ ಪಾವನವಿ ಭಾರತ ಅಂತ ಬರ್ತಿದ್ದೀನಿ. ಅಳುವ ಕಣ್ಣಿನ ಕಂಬನಿ ಒರೆಸಿ ಮೌನದ ಜನತೆಗೆ ಎಚ್ಚರಿಸಿ. ಅಳುವ ಕಣ್ಣಿನ ಕಂಬನಿ ಒರೆಸಿ ಮೌನದ ಜನತೆಗೆ ಎಚ್ಚರಿಸಿ, ಸಾಧನೆಯ ಉತ್ತುಂಗದ ಕಡೆಗೆ ಸಾಗೋಣ, ಈ ಭರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡೋಣ. ಹಿಮಾಲಯವೇ ನಮಗೆ ಧೈರ್ಯ ತುಂಬಲಿ, ಭರತ ಮಾತೆಯೇ ನಮಗೆ ಶಕ್ತಿ ಕೊಡಲಿ, ಜೀವಿ ಜೀವಿಗಳಲ್ಲೂ ಸ್ಫೂರ್ತಿ ತುಂಬಲಿ, ವೀರರ ಸಾಹಸವೇ ನಮಗೆ ದಾರಿ ದೀಪವಾಗಲಿ, ಗೆಲುವಿನಲ್ಲಿ ಇರಲಿ ಗುರಿ, ರಾಷ್ಟ್ರೋದ್ಧಾರಕ್ಕೆ ಏಳ್ಗೆ ಒಂದೇ ದಾರಿ, ಸಂಘ ಕಟ್ಟಿ ಹೋರಾಟವೇ ಸರಿ, ಒಳಬರದಂತೆ ತಡೆಯೋಣ ನಮ್ಮ ವೈರಿ, ಮಾಡೋಣ ಈ ನೆಲವನ್ನು ಪಾವನ, ಸದಾ ಸುಖದಿಂದ ಇರಲಿ ನಮ್ಮ ಜನ್ಮ, ಜನ್ಮವಿತ್ತ ಭಾರತಾಂಬೆಗೆ ನಮನ, ನಮ್ಮದೆಲ್ಲವೂ ಹೊಸತಾಗಿರಲಿ ಹೊಸ ಚೇತನ. ಈ ಕವನಗಳನ್ನ ಎಷ್ಟು, ನಾನು ತುಂಬಾ ಚುಟುಕು ಬರೆಯೋದ್ರಲ್ಲಿ ಆಸಕ್ತಿ, ಕವನಕ್ಕಿಂತ ಚುಟುಕು ಸಣ್ಣ ಪುಟ್ಟ ಚುಟುಕುಗಳೇ ನನಗೆ ತುಂಬಾ ಖುಷಿ ಅನಿಸ್ತದೆ. ಈಗ ನೋಡಿ, ಯಾರೋ ಒಬ್ರು ಹೇಳಿದ್ರು, ನನ್ನ ಗಳಿಕೆಯ ಗಂಟು ತಪ್ಪಿದರು, ನಿನ್ನ ಗುಳಿಕೆಯ ಗಂಟು ತಪ್ಪದು. ಅಂದ್ರೆ ಅವ್ರು ಸಂಪಾದನೆ ಮಾಡಿದ್ದು ಅವ್ರಿಗೆ ಸಿಗ್ಲಿಲ್ಲ, ಅದನ್ನ ತಿದ್ದುಪಡಿ ಮಾಡಿ ಬೇರೆ ಯಾರ್ದೋ ಹೆಸರಿಗೆ ಹೋದ ತಕ್ಷಣ ದುಃಖ ಬಂದ್ಬಿಡ್ತು. ನನಗೆ ದುಃಖ ಬಂತು, ಅವ್ರ ಗಳಿಕೆಯ ಗಂಟು ತಪ್ಪಿದ್ರು, ಗುಳಿಕೆಯ ಗಂಟು ತಪ್ಪೋದು. ಈಗ ಸಣ್ಣ ಮಕ್ಕಳದಿರ್ಬೋದು ದೊಡ್ಡವ್ರದಿರ್ಬೋದು, 100 meter ಓಟ, 100 meter ಓಟ ಫಸ್ಟ್ ಬಂದ ಪುಟ್ಟ, ಒಂದು ಪೇಜ್ ಪಾಠ ಓದ್ದೆ ಫೇಲ್ ಆಗ್ಬಿಟ್ಟ ಪುಟ್ಟ, ಅದು ಚೆನ್ನಾಗಿದೆ. 100 meter ಓಟ ಆದ್ರೆ ಬೇಗ ಬಂದಿಡ್ತಾರೆ, ಅದೇ ಒಂದು ಪೇಜ್ ಪಾಠ ಓದಂದ್ರೆ ಮಕ್ಕಳು ಬರೆಯಲ್ಲ, ಓದಲ್ಲ. ಜನರಿಗೆ ಒಂದು ಚುಟುಕಾಗಿರ್ಬೇಕು, ಜೊತೆಗೆ ಅದು ಅವರಿಗೆ ಖುಷಿಯನ್ನ ಕೊಡ್ಬೇಕು. ಮತ್ತೆ ಮಕ್ಕಳ ಸಾಹಿತ್ಯದ ಬಗ್ಗೆ ನಂಗೆ ತುಂಬಾ ಅದು, ಮಕ್ಕಳ ಸಾಹಿತ್ಯಕ್ಕೆ ನಾನೇ ಒಂದು ಈ ಸಣ್ಣ ಪುಟ್ಟ ಮಕ್ಕಳ ಗೀತೆಗಳನ್ನು ಬರ್ದಿದ್ದೀನಿ, ಮಕ್ಕಳ ಹಾಡಿದೀನಿ, ಮಕ್ಕಳ ಗೀತೆಗಳನ್ನು ಬರ್ದಿದ್ದೀರಿ, ಮತ್ತೆ ಕಥೆಗಳನ್ನು ಬರ್ದಿದ್ದೀರಿ. ಅಂದ್ರೆ ಸಣ್ಣ ಮಕ್ಕಳಿಗೆ ಖುಷಿ ಪಡಿಸ್ಬೇಕು, ನಂಗೆ ಮಕ್ಕಳಂದ್ರೆ ಆಯ್ತು. ಹೌದು, ತುಂಬಾ ಖುಷಿಯಿಂದ ಮಕ್ಕಳು ಹಾಡನ್ನೇ ಕಲ್ತ್ಕೊಂಡ್ರು ಕೂಡ, ಅಂಗನವಾಡಿ ಸ್ಕೂಲ್ ನಲ್ಲಿ ಹೋಗಿ ನಾನು ಹಾಡಿದ್ದೀನಿ. ಒಳ್ಳೇದು. ಇವಾಗ ಮದುವೆ ನಂತರ ವೃತ್ತಿಯನ್ನು ಕೂಡ ಶುರು ಮಾಡಿದ್ರಿ ಅಲ್ವಾ, ಗೃಹ ರಕ್ಷಕ ದಳದಲ್ಲಿ ನಿಮ್ಮ ಕಾರ್ಯವನ್ನ ಶುರು ಮಾಡಿದ್ರಿ, ಹೇಗಿತ್ತು ಆ ಕೆಲಸ ನಿಮ್ಗೆ? ಇದು ಸ್ವಯಂ ಸೇವೆ ಅಂತ ಗೃಹ ರಕ್ಷಕ ದಳಕ್ಕೆ ನಾನು ಸೇರಿದೆ. ಇದಕ್ಕೆ ಮೂಲ ಸಪೋರ್ಟ್ ಮಾಡಿದವರು ಯಮುನಾ ಗಾಂವ್ಕರ್ ಅವರು, ಹೋರಾಟಗಾರ್ತಿ. ಅವರು ಈ ರೀತಿ ಗೃಹ ರಕ್ಷಕ ಇಲಾಖೆಯಲ್ಲಿ ಕರೆದಿದ್ದಾರೆ ನೋಡು ಅಂತ ಹೇಳಿದರು, ತುಂಬ ಖುಷಿ ಆಯಿತು. ಆಮೇಲೆ ಸ್ವಯಂ ಸೇವೆಗೆ ನಾನು ಇರಲಿ, ನನ್ನದು ಒಂದು ಸೇವೆ ದೇಶಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಈ ಗೃಹ ರಕ್ಷಕ ಇಲಾಖೆಗೆ ಸೇರಿಕೊಂಡೆ. ಆಗ ನನಗೆ ನೋವನ್ನೆಲ್ಲ ನಾನು ಮರಿಬೇಕಂತ ಅನ್ಸ್ಕೊಂಡಿದ್ದಾಗ ನನಗೆ ಒಳ್ಳೊಳ್ಳೆ ಗೆಳತಿಯರು ಸಿಕ್ಕರು. ಅವರು ಕೂಡ ಈ ಜೀವನದಲ್ಲಿ ಈ ರೀತಿಯ ನನ್ನಂತೆಯೇ ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದರು. ನಾನು ಕೂಡ ಹೀಗೆ, ನನಗೂ ಕೂಡ ಯಜಮಾನರಿಲ್ಲ ಅಂತ ಹೇಳಿದಾಗ ಅವಳು ಕೂಡ ತನ್ನ ಜೀವನದೆಲ್ಲ ಕಥೆಯನ್ನು ನನ್ನ ಹತ್ರ ಹೇಳ್ಕೊಂಡಾಗ ನಾನು ನನ್ನದೇನೂ ಅಲ್ಲ, ಅವರು ಅನುಭವಿಸಿದ ನೋವಿಗಿಂತ ನನ್ನದೇನೂ ಇಲ್ಲ, ಅವರೆಲ್ಲ ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂದ್ಕೂಡ್ಲೆ ನನಗೆ ನಿಜವಾಗ್ಲು ನನ್ನ ನೋವನ್ನೆಲ್ಲ ನಾನು ಆಗ ಮರ್ತೇ ಬಿಟ್ಟೆ. ಸರಿ ರೇಣುಕಾ ಅವರೇ, ಈಗ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಬೇರೆ ಏನಾದರೂ ಹವ್ಯಾಸಗಳು? ಸಣ್ಣೋಳಿ ಇರ್ಬೇಕಾರೆ ನನ್ನ ಅಜ್ಜಿ ನನಗೆ ಕೋಳಿ ಸಾಕಾಣಿಕೆ ಬಗ್ಗೆ ಹೇಳಿದ್ರು. ಆ ಅಜ್ಜಿ ಮನೆಯಲ್ಲಿ ಕೋಳಿಯನ್ನ ಸಾಕ್ತಾ ಇದ್ವಿ, ಅಮ್ಮ ಕೂಡ ಸಾಕ್ತಾ ಇದ್ರು, ಅಂತ ಒಂದು ಕ್ವಾರ್ಟರ್ಸ್ ಅಲ್ಲಿ ಇದ್ರು ಕೂಡ. ನಾವು ಕೋಳಿ ಸಾಕೋದ್ರ ಬಗ್ಗೆ ತುಂಬಾ ಖುಷಿ ನನಗೆ. ಅಲ್ಲೆಲ್ಲ ಜಾಗ ಇತ್ತ ಕೋಳಿ ಸಾಕ್ಲಿಕ್ಕೆ? ಕೆಳಗಡೆ ಸ್ವಲ್ಪ ಜಾಗ ಇರ್ತಿತ್ತು, ಮೇಲ್ಗಡೆ ಕ್ವಾರ್ಟರ್ಸ್ ನಮ್ದು. ಆಗ ಅಮ್ಮ ಸಾಕ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು. ಒಂದು ಕೋಳಿ ಏನಾರ ಮೊಟ್ಟೆ ಇಟ್ಟಿದ ತಕ್ಷಣ ಅದು ಆದಿದ ಸಂಭ್ರಮವೇ ಸಂಭ್ರಮ, ನನ್ಗೆ ಏನೋ ಒಂದು ಖುಷಿ ಮೊಟ್ಟೆ. ಅಂದ್ರೆ ಎಷ್ಟು ಸಾಧಾರಣ ಕೋಳಿಗಳನ್ನ ಸಾಕಿದ್ರಿ? ಸುಮಾರು 8-8-8-12 ಕೋಳಿ ಇರ್ತಿತ್ತು. ಅಜ್ಜಿ ಜೊತೆ ನೀವು ಅಜ್ಜಿಗೆ ಸಹಾಯ ಮಾಡ್ತೀರಿ ಕೋಳಿ ಸಾಕಾಣಿಕೆಗೆ, ಮತ್ತೆ ಈ ಗಿಡಗಳನ್ನ ನೆಡೆಯೋದು ಅದನ್ನೆಲ್ಲ? ಶಾಲೆ ರಜಾ ದಿನಗಳಲ್ಲಿ ಊರಿಗೆ ಹೋದಾಗ ಅಜ್ಜಿ ಜೊತೆಗೆ ಹಿಂಗೆ ಹಳ್ಳಿ ಜೀವನ ಏನೋ ಒಂಥರ ಖುಷಿ. ಬಾಲ್ಯಾವಸ್ಥೆಯಲ್ಲಿ ಏನು ನೋವು ಇಲ್ಲದ ಒಂದು ಜೀವನ ಅಂದ್ರೆ ಬಾಲ್ಯಾವಸ್ಥೆ. ಅದು ರಜೆಯಲ್ಲಿ ಅಜ್ಜಿ ಮನೆಗೆ ಹೋದ್ಮೇಲಂತೂ ಇನ್ನೂ ಖುಷಿ ಜಾಸ್ತಿ. ಅಜ್ಜಿ ಸಣ್ಣ ಪ್ರಮಾಣದಲ್ಲಿ ಒಂದು ತೋಟ ಮಾಡಿದ್ರು, ಆ ತೋಟದಲ್ಲಿ ಬದನೆಕಾಯಿ, ಆಮೇಲೆ ಪಪ್ಪಳೆ ಹಣ್ಣು, ಸೀತಾಪೇರ್ಲೆ ಅಂತ ಹೇಳ್ತಾರಲ್ಲ ಸೀತಾಪೇರ್ಲೆ, ಆಮೇಲೆ ಹೀಗೆ ಬಳ್ಳಿಯಲ್ಲಿ ತೊಂಡೆಕಾಯಿ, ಆಮೇಲೆ ಈ ಬೀನ್ಸ್ ಕೋಡು ಅಂತಾರಲ್ವ, ಅದೆಲ್ಲ ತುಂಬಾ ರಾಶಿ ಇರ್ತಿತ್ತು. ನಾನು ಅಜ್ಜಿಗೆ ಹೇಳ್ತಿದ್ದೆ ಇದಕ್ಕೆಲ್ಲ ಹೆಂಗೆ ಈ ಬೀಜ ಎಲ್ಲಿ ಸಿಗ್ತದೆ ಏನು ಎಲ್ಲ ಕೇಳ್ಕೊಂಡು ನನಗೂ ತುಂಬಾ ಆಸಕ್ತಿ. ಹೂವಿನ ಗಿಡ ಬೇರೆಯವ್ರ ಮನೆ ತೋಟಕ್ಕೆ ಹೋಗಿ ಕದ್ಕೊಂಡು ಬಂದಿದ್ದು ಸಹ ಇದೆ. ನಾನು ರಾತ್ರಿ 8 ಗಂಟೆ ಆಯ್ತಂದ್ರೆ ಅಜ್ಜಿಗೆ ಹೇಳ್ತಿದ್ದೆ ಸ್ವಲ್ಪ ಬರ್ತೀನಿ ಅಂತ, ಅವ್ರ ಮನೆ ತೋಟಕ್ಕೆ ಅದು ಬೇಲಿಗೆ ದಾಟ್ಕೊಂಡು ಮುರ್ಕೊಂಡು ಕೈಕಾಲೆಲ್ಲ ಪರ್ಚ್ಕೊಂಡು ಹೋಗಿ ತಗೊಂಡ್ಬಂದು ನಮ್ಮನೇಲಿ ನೆಟ್ಟಿದ್ದು ಸಹ ಇದೆ ನಾನು. ಅದೆಲ್ಲ ಚೆನ್ನಾಗಿ ಬೆಳೆಯೋ ತರ ಅದ್ರ ಪೋಷಣೆ ಮಾಡ್ತಿದ್ರ? ಅಜ್ಜಿನೇ ಹೇಳ್ಕೊಡ್ತಿದ್ರು ಯಾವ ರೀತಿ ಗೊಬ್ಬರ ಮಾಡ್ಬೇಕಂತ. ಈ ರಾಗಿ ಏನೋ ಸ್ವಲ್ಪ ನೆನ್ಸಿಟ್ಟು ಆ ಗಿಡದ ಬುಡಕ್ಕೆ ಹಾಕ್ತಿದ್ವಿ, ಆಮೇಲೆ ಈ ಸಗಣಿ ಗೊಬ್ಬರ ಒಂದಿಷ್ಟು, ಆಮೇಲೆ ಈ ಸ್ವಲ್ಪ ಅಲ್ಲೇ ಕಾಡಿತ್ತು ಅಲ್ಲಿಂದ ಸೊಪ್ಪೆಲ್ಲ ತಂದು ಆ ಬುಡಕ್ಕೆ ಹಾಕಿ ಅದು ನೋಡ್ಬೇಕು ಒಂದು ತಿಂಗಳೊಳಗೆ ಯಾವ ರೀತಿ ಫಲ ಕೊಡ್ತಿತ್ತಂದ್ರೆ ನಿಜವಾಗ್ಲು ನಾನು ಎಣಿಸ್ಕೊಳಕಾಗ್ಲಿಲ್ಲ ಆ ತರ ಆಗ್ತಿತ್ತು. ನೀವು ಅಷ್ಟು ಕಷ್ಟಪಟ್ಟು ಕದ್ದು ಎದ್ದು ಬಿದ್ದು ತಕೊಂಡ್ ಬಂದಿರೋಂತ ಗಿಡ ಆಮೇಲೆ ಫಲ ಕೊಟ್ಟಾಗ ನಿಮ್ಗೆ ಆ ನೋವೆಲ್ಲ ಮರ್ತ ಹೋಗ್ತಿತ್ತು. ಅವಾಗ ಸಣ್ಣವ್ರು ಇರ್ಬೇಕಾರೆ ಆ ಖುಷಿನೇ ಬೇರೆ, ಏನು ನೋವುಗಳು ಇರಲ್ಲ ಬೇರೆ ಖುಷಿ ಅಷ್ಟೇ ಇರುತ್ತೆ. ಒಳ್ಳೇದು ರೇಣುಕಾ ಅವರೇ, ಈಗ ಕೊನೆಯದಾಗಿ ಏನ್ ಹೇಳ್ತೀರಾ? ಈಗ ಹೇಳ್ಬೇಕಂತ ಹೇಳಿದ್ರೆ ಓದುಗರು ಕಡಿಮೆ ಇದ್ದಾರೆ, ಈಗ ಸಾಹಿತ್ಯ ಓದುಗರ ಸಂಖ್ಯೆನೇ ಕಡಿಮೆ ಆಗಿದೆ. ಅಂದ್ರೆ ನಮ್ಮ ಟೆಕ್ನಾಲಜಿ ಮುಂದುವರೆದಂಗೆ ಈ ಮೊಬೈಲಿನ ಬಳಕೆಯಿಂದಾಗಿ ಸಾಹಿತ್ಯನ ಒಂದು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಆಗ್ತಾ ಇದೆ. ಯಾರು ಈಗ ಕತೆ ಕವನದ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಅಂದ್ರೆ ಈಗ ಜನರಲಿ ಹೇಳ್ಬೇಕಂದ್ರೆ ಸಮಯದ ಅಭಾವ, ಯಾವುದಕ್ಕೂ ಸಮಯ ಇಲ್ಲ, ಒತ್ತಡದ ಜೀವನ, ಜೀವನಕ್ಕೆ ಏನ್ ಬೇಕು ಆ ರೀತಿ ನಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾರಿಗೂ ಸಮಯನೇ ಇಲ್ಲ, 24 ಗಂಟೆ ಸಮಯ ಸಾಕಾಗಲ್ಲ ಒಂದು ದಿವಸಕ್ಕೆ ಅನ್ನುವ ಮಟ್ಟಕ್ಕೆ ಜನರ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಯಾರು ಓದುಗರೇ ಇಲ್ಲ, ಸಾಹಿತ್ಯದ ಅಭಿರುಚಿಯರೇ ಇಲ್ಲ, ಹಂಗಾಗಿ ಹೋಗಿದೆ. ಪುಸ್ತಕವನ್ನು ಓದುವರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂಗೆ ಪುಸ್ತಕ ಎಲ್ಲ ಗೆದ್ದಲ್ಲಿ ಹಿಡಿದು ಹೋಗ್ತಾ ಇದೆ ಅನ್ನುವುದು. ಎಲ್ಲರೂ ಸಾಹಿತ್ಯ ಅಭಿರುಚಿಯನ್ನ ಬೆಳೆಸ್ಕೊಳ್ಬೇಕು. ಪುಸ್ತಕದಿಂದ ಜ್ಞಾನ ಒಂದೇ ಅಲ್ಲ, ನಮ್ಮ ಜೀವನದ ಬದಲಾವಣೆ ಕೂಡ ಮಾಡ್ಕೊಳ್ಬಹುದು. ಒಳ್ಳೇದು ರೇಣುಕಾ ಅವರೇ, ಇಷ್ಟೊತ್ತು ನೀವು ನಮ್ಮ ಜೊತೆಗಿದ್ದು ನಿಮ್ಮ ವೃತ್ತಿ ಬಗ್ಗೆ, ನಿಮ್ಮ ಪ್ರವೃತ್ತಿ ಬಗ್ಗೆ ಎಲ್ಲ, ನಿಮ್ಮ ಜೀವನದ ಅನುಭವದ ಬಗ್ಗೆ ಎಲ್ಲ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಕವನಗಳ ಹಾಗೆ ನಿಮ್ಮ ಜೀವನ ಮಧುರವಾದ ಆಸೆಗಳೊಂದಿಗೆ ಮಧುರವಾಗಿ ಸಾಗುತ್ತಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇಂದಿನ ಮಹಿಳಾ ವಾಣಿಯಲ್ಲಿ ಸ್ವಾವಲಂಬಿ ಬದುಕಿಗೆ ಆಸರೆಯಾದ ಗೃಹರಕ್ಷಕ ಸೇವೆ ಈ ವಿಷಯವಾಗಿ ಕಾರವಾರದ ರೇಣುಕಾ ಕೆಎಸ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಬೇರುಹುಳುಗಳು ಮಣ್ಣಿನ ಮಾದರಿ, ಬಸಿಗಾಲುವೆ, ಬಾಧೆಗೊಳಗಾಗಿರುವ ತೋಟದಿಂದ ಆರೋಗ್ಯವಂತ ತೋಟಕ್ಕಿರುವ ದೂರ, ಸರಿಯಾದ ಸಮಗ್ರ ನಿರ್ವಹಣಾ ಪದ್ಧತಿಗಳ ಕೊರತೆಯಿಂದ ಅಡಿಕೆ ತೋಟಗಳಲ್ಲಿ ಈ ಬೇರುಹುಳುಗಳ ಬಾಧೆ ಹರಡುತ್ತವೆ. ಈ ಕೀಟ ಹರಡಲು ಸುಮಾರು 5-6 ವರ್ಷ ಬೇಕಾಗುತ್ತೆ. ತೋಟದಲ್ಲಿ ನೀರು ನಿಲ್ಲಿಸುವುದರಿಂದ ಈ ಕೀಟದ ತೀವ್ರತೆ ಹೆಚ್ಚಾಗುತ್ತೆ. ಬೇರು ಹುಳುಗಳನ್ನು ಸಮಗ್ರ ನಿರ್ವಹಣೆ ಮಾಡೋದಾಗಿದ್ರೆ ನಿಯಮಿತವಾಗಿ ಅಡಿಕೆ ತೋಟಗಳಲ್ಲಿ ಮಣ್ಣನ್ನು ಮಳೆಗಾಲದ ಕೊನೆಯಲ್ಲಿ ಅಗೆಯೋದ್ರಿಂದ ಅಥವಾ ಸಡಿಲಗೊಳಿಸೋದ್ರಿಂದ ಬೇರು ಹುಳುಗಳು ಮಣ್ಣಿನ ಮೇಲ್ಭಾಗಕ್ಕೆ ಬರುತ್ತವೆ. ಆಗ ಪಕ್ಷಿಗಳು ಈ ಹುಳುಗಳನ್ನು ತಿಂದು ಹಾಕುವುದರಿಂದ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಮೇ ತಿಂಗಳಿನಿಂದ ಜುಲೈ ತಿಂಗಳ ತನಕ ಸಂಜೆ 6:30-7:30 ಹೊರಬರುವ ಈ ದುಂಬಿಗಳನ್ನು ಹಿಡಿದು ನಾಶ ಮಾಡುವುದರಿಂದ ಇವುಗಳ ಸಂಖ್ಯೆ ಕಡಿಮೆ ಮಾಡಬಹುದು. ಈ ಬೇರು ಹುಳುಗಳು ಮಾಡುವ ಶಬ್ದದಿಂದ ಇವುಗಳ ಇರುವಿಕೆಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಮಣ್ಣನ್ನು ಕೆದಕಿ ಮೊಟ್ಟೆಗಳನ್ನು, ಹುಳುಮರಿಗಳನ್ನು ಮತ್ತು ದುಂಬಿಗಳನ್ನು ಸಂಗ್ರಹಿಸಿ ನಾಶ ಮಾಡಬಹುದು. ಅಡಿಕೆ ತೋಟಗಳಲ್ಲಿ ಸಮರ್ಪಕವಾಗಿ ಬಸಿಗಾಲುವೆಯನ್ನು ನಿರ್ಮಿಸುವುದರಿಂದ ಈ ಬೇರು ಹುಳುಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದು. ಬಸಿಗಾಲುವೆಗಳು ಅಡಿಕೆ ಮರದ ಬುಡದಿಂದ ಸುಮಾರು 30 ಸೆಂಟಿಮೀಟರ್ ಆಳದಲ್ಲಿರಬೇಕು. ಎಣ್ಣೆಯುಕ್ತ ಬೇವಿನ ಹಿಂಡಿಯಂತಹ ಸಾವಯವ ಗೊಬ್ಬರಗಳನ್ನು 1 ಮರಕ್ಕೆ 1 ಕಿಲೋಗ್ರಾಂನಂತೆ ಮೇ, ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮರದ ಬೇರಿನ ಸುತ್ತ ಹಾಕಿದರೆ ಇದು ಬೇರು ಹುಳುಗಳನ್ನು ದೂರ ಮಾಡಿ ಬೇರುಗಳನ್ನು ತಿನ್ನದಂತೆ ರಕ್ಷಿಸೋದಲ್ಲದೆ ಮರಗಳಿಗೆ ಪೋಷಕಾಂಶಗಳನ್ನು ಒದಗಿಸಿ ಹೊಸ ಬೇರುಗಳು ಬೆಳೆಯಲು ಸಹಾಯ ಮಾಡುತ್ತೆ. ಜನವರಿಯಿಂದ ಮೇ ತಿಂಗಳಿನಲ್ಲಿ ಅಡಿಕೆ ಮಧ್ಯ ಇರುವಂತಹ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ಎಕರೆಗೆ 10 ಕಿಲೋ ಫೋರೆಟ್ 10 ಜಿ ಅಥವಾ ಕಾರ್ಬೋಪ್ಯೂರಾನ್ 30 ಜಿಯನ್ನು ಭೂಮಿಗೆ ಸೇರಿಸುವುದರಿಂದ ಬೇರು ಹುಳುಗಳನ್ನು ಕಡಿಮೆ ಮಾಡಬಹುದು. ಮೆಟರೈಸಿಯಂ ಅನೈಸೋಪ್ಲಿಯೆ ಎಂಬ ಜೈವಿಕ ಬೇರು ಹುಳು ನಾಶಕ ಶಿಲೀಂಧ್ರವನ್ನು ಪ್ರತಿ ಎಕರೆಗೆ 5-10 ಕೆಜಿಯಂತೆ 500 ಕೆಜಿ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಮೇ, ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಅಡಿಕೆ ಮಧ್ಯ ಇರುವಂತಹ ಮಣ್ಣಿನ ಜಾಗದಲ್ಲಿ ಮತ್ತು ಅಡಿಕೆ ಮರದ ಬುಡದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ 3ನೇ ಹಂತದ ಬೇರು ಹುಳುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಇದೇ ರೀತಿ 2 ಮತ್ತು 3ನೇ ಹಂತದ ಬೇರು ಹುಳುಗಳನ್ನು ಸಹ ನಿಯಂತ್ರಿಸಬಹುದಾಗಿದೆ. ಈ ಕ್ರಮವನ್ನು ಪ್ರತಿ 6 ತಿಂಗಳಿಗೊಮ್ಮೆ ತೋಟದಲ್ಲಿ ಪುನರಾವರ್ತಿಸಿ ಹಾಗೂ ನಿಯಮಿತವಾಗಿ 2 ಮತ್ತು 3ನೇ ವರ್ಷಗಳಲ್ಲಿ ಮುಂದುವರಿಸಿದಾಗ ಈ ಬೇರು ಹುಳುಗಳನ್ನು ಸಮಗ್ರವಾಗಿ ನಿಯಂತ್ರಿಸಬಹುದು. ಮುಂಗಾರು ಮತ್ತು ಹಿಂಗಾರು ಮಳೆಗಾಲದ ಸಮಯದಲ್ಲಿ ಅಂದರೆ ಮೇ, ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಮಣ್ಣಿಗೆ ಕೀಟನಾಶಕಗಳನ್ನು ಸೇರಿಸಿ ನಿಯಂತ್ರಿಸಬಹುದು. ಪ್ರತಿ ಲೀಟರ್ ನೀರಿನಲ್ಲಿ 7 ಮಿಲಿ ಕ್ಲೋರೋಫೈರಿಫಾಸ್ 20 EC ಕೀಟನಾಶಕವನ್ನು ಮಿಶ್ರಣ ಮಾಡಿ ಒಂದು ಮರದ ಬುಡಕ್ಕೆ ಸುಮಾರು 3 ಲೀಟರ್ನಷ್ಟು ದ್ರಾವಣವನ್ನು ಹಾಕಬೇಕು. ಬೇರು ಹುಳುಗಳನ್ನು ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿಡಲು ಈ ಎಲ್ಲಾ ನಿರ್ವಹಣಾ ಪದ್ಧತಿಯನ್ನು ಸತತವಾಗಿ 3 ವರ್ಷಗಳ ಕಾಲ ಅನುಸರಿಸಬೇಕು ಮತ್ತು ಬೇರು ಹುಳುಗಳ ಕಾಟದಿಂದ ಬಳಲುತ್ತಿರುವ ಪ್ರದೇಶಗಳಲ್ಲಿ ಎಲ್ಲಾ ರೈತರು ಸಾಮೂಹಿಕವಾಗಿ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ಈ ಬೇರು ಹುಳುಗಳ ಸಮಗ್ರ ನಿರ್ವಹಣೆಯನ್ನು ಮಾಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನಾಗರಾಜ್ ಎಸ್ ಜೋಗಿ ಮತ್ತು ಸಂಗಡಿಗರಿಂದ ಕೇಂದ್ರ ಜೋಗಿ ಪದಗಳು. ಸಾರುವೆನೋ ಈ ತತ್ವದೊಳಗ ನೋಡಿ ನಾ ಹೇಳುವೆನೈ ಅತ್ಯಂತ ಶರಣರ ಕಥೆ ಚಿಡಿಬಿಟ್ಟು ಕೇಳಾರೆ ಜನ ಹತ್ತು ಸಭೆಯಲ್ಲಿ ನಾ ಸಾರುವೆನು ಈ ತತ್ವದೊಳಗ ನೋಡಿ ನಾ ಹೇಳುವೆನ ಸೋಮ್ರಯ ಭೀಮ್ರಯ ಜೋಡಿಲೆ ಗೆಳೆಯರು ನಿಷ್ಠೆಯಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳಾರಿದನೈ ಸೋಮ್ರಯ ಭೀಮ್ರಯ ಜೋಡಿಲೆ ಗೆಳೆಯರು ನಿಷ್ಠೆಯಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳಾರಿದನೈ ಸೋಮ್ರಯನ ಮನೆತನ ಭೀಮ್ರಯ ನೋಡಿದ್ದಿಲ್ಲ ಭೀಮ್ರಯನ ಮನೆತನ ಸೋಮದಲ್ಲಿ ಅವರು ಕಂಡಿದ್ದಿಲ್ಲ ಕೇಂದ್ರಿತ ಮಾತ್ರದಲ್ಲಿ ನಡುವೆ ಗಳತನ ಕುಡಿತು ಗರಡಿ ಆಲಯದಲ್ಲಿ ನಡುವೆ ಗಳತನ ಕುಡಿತು ಗರಡಿ ಆಲಯದಲ್ಲಿ ಒಬ್ಬರಿಗೆ ಸುದ್ದಿ ವಿಲದೆ ಒಬ್ಬಿಲೆ ಗರಡಿಯ ನಾಡಿ ಲೋಡ ತಿರುವೆ ಸಾಮಶಕ್ತಿ ಮಾಡುತ್ತಲಿ ನಿತ್ಯ ಕಾಲದಲ್ಲಿ ಒಬ್ಬರಿಗೆ ಸುದ್ದಿ ವಿಲದೆ ಒಬ್ಬಿಲೆ ಗರಡಿಯ ನಾಡಿ ಲೋಡ ತಿರುವೆ ಸಾಮಶಕ್ತಿ ಮಾಡುತ್ತಲಿ ನಿತ್ಯ ಕಾಲದಲ್ಲಿ ವಂದನೆ ಒಂದೇ ದಿನ ಬಂದಳು ಸುಮ್ರಾಯನ ಮಡದಿ ತಾಂಬೂಲ ತರುವಗೋಸ್ಕಾರದಲ್ಲಿ ಆಕೆ ಅಂಗಡಿಗೆ ಬರ್ತಿದ್ಲು ನಡ ಬಾಜರಲಿ ಬಹು ಸುಂದರಿ ಇದ್ದಾಳಕ್ಕೆ ರೂಪದಲ್ಲಿ ಬಹು ಸುಂದರಿ ಇದ್ದಾಳಕ್ಕೆ ರೂಪದಲ್ಲಿ ಗೆಳೆಯನ ಹೆಂಡತಿ ಅನ್ನೋದ ಗುರುತವಿಲ್ಲದ ಗೆಳೆಯನ್ನ ಕೇಳನು ಇಕಿಯಾರ ಹೇಳಬೇಕ ನಿನೈ ಇಕಿಯಾರ ಹೇಳಬೇಕ ನಿನೈ ಹೆಣತಿ ಅಂತ ಹೇಳಿದರೆ ಗೆಳತನ ಕೆಟ್ಟು ಹೋಗುತ್ತದ ಹೆಣತಿ ಅಂತ ಹೇಳಬಾರದು ನಾನು ಗವೇಸಿ ಅಂತ ಸುಳ್ಳು ಮಾತು ಹೇಳುವೆನೈ ಅಷ್ಟು ಮಾತು ಭೀಮ ಕೇಳಿ ಖುಷಿಯಾದನು ಭೀಮ ತಾಳ್ಯಾನೈ ಅಕ್ಕಿ ಮೇಲೆ ನನ್ನ ಮನಸ ಪುರ ಹತ್ತೆತು ಬಲ್ಬರ ಹೆಚ್ಚೆತ್ತು ಒಳ್ಳೆ ವೀರ ಕುಡಿಸು ಬಂದನು ಒಂದ ರಾತ್ರಿ ಕಾಲ ಕಳೆವೆನೈ ಒಂದ ರಾತ್ರಿ ಕಾಲ ಕಳೆವೆನೈ ಅಷ್ಟು ಮಾತು ಕೇಳಿ ಸೋಮ ಸ್ಪಷ್ಟವಾಗಿ ಮನೆಗೆ ಬಂದು ಪಟ್ಟಂದ್ರ ಶಿಬಾ ಎನ್ನ ಏಕಂದೋಳು ಎನ್ನ ಗೆಳೆಯ ಮನೆ ಸಿಟ್ಟ ನಿಮ್ಮೋಳು ನೀವಲ್ಲಿ ಅನ್ನಳು ಬೇಡ ಸ್ತ್ರೀಗಳ ಮಾತ ಕೇಳೈ ನೀವಲ್ಲಿ ಅನ್ನಳು ಬೇಡ ಸ್ತ್ರೀಗಳ ಮಾತ ಕೇಳೈ ನಿನ್ನಂತ ಪುರುಷನ್ನ ಬಿಟ್ಟು ಅನ್ಯ ಪುರುಷಗೆ ಹೋಗಿ ನಾನು ಭೋಗ ಹೆಂಗ ಕೂಡಲಿ ಅಂದಾಳು ಕರ್ಣ ತಪ್ಪಿತೇನ ಪ್ರಿಯ ಎಂದು ನನ್ನೋಳು ಎನ್ನ ಪತಿ ವರ್ತ ಹಾನಿ ಅದೇ ಎಂದಿನೊಳೈ ಪತಿಯಾಜ್ಞೆ ಮೀರಿದಾರೆ ಆತಿ ದೋಷ ಬರುವುದೆಂದು ತಿಳದಾಳು ವಚನ ಕೊಟ್ಟಾಳೈ ಪತಿಯಾಜ್ಞೆ ಮೀರಿದಾರೆ ಆತಿ ದೋಷ ಬರುವುದೆಂದು ತಿಳಿದಾಳು ವಚನ ಕೊಟ್ಟಾಳೈ ಗಂಡ ಹೆಂಡತಿ ಆಡ್ಯಾರು ಪ್ರೀತಿ ಮಾತ ಮಂಚ ಹಾಸುತ ಹಸಿಗೆ ಒಳ್ಳೆ ತುರುತ ಹಸಾರು ಲೇಪ ಕಡಿ ಸಮಯ ಹಚ್ಚಿದಾರು ನಕು ಕಡಿ ಸಮಯ ಹಚ್ಚಿದಾರು ನಕು ಕಡಿ ಗಂಧದೆಣ್ಣಿ ಸಂಪಿಗೆ ತನಿ ಅಭೀರದ ಪುಡಿ ಕಲ್ಕ ತುಂಬಿ ಇಟ್ಟಾರು ಸಜ್ಜ ಮಾಡಿ ಕಲ್ಕ ತುಂಬಿ ಇಟ್ಟಾರು ಸಜ್ಜ ಮಾಡಿ ಗೆಳೆಯ ಬಂದಿದಾನು ಆಲಕ ಗೆಳೆಯನ್ನ ಕರೀಲಿಕ್ಕ ಕರೆದು ತಿರಗಿದಾನು ಹಿಂದಕ ಗೆಳೆಯ ಬಂದಿದಾನು ಆಲಕ ಗೆಳೆಯನ್ನ ಕರೀಲಿಕ್ಕ ಕರ್ದು ತಿರಗಿ ನಾನು ಹಿಂದಕ ಕರ್ದು ತಿರಗಿ ನಾನು ಹಿಂದಕ ಕುರು ತೋರ ಚಾನ ದೂರಲಿಂದ ಅದು ವೇಸಿ ಮನೆಯ ಹೋಗಂದ ಸುಮ ತೋರ ಚಾನ ದೂರಲಿಂದ ಅದು ವೇಸಿ ಮನೆಯ ಹೋಗಂದ ಕಾಂತಿ ಮನೆಗೆ ಬಂದು ನಿಂತ ನೋಡಿದ ಭೀಮ ಹಚ್ಚಿರುವಂತ ನಾಲ್ಕು ಸಮಯಗಳನ್ನು ಮುಂಚೆ ಹಚ್ಚಿರುವಂತ ಲೇಪ ತಡೆಗಳನೈ ಮುಂಚೆ ಹಚ್ಚಿರುವಂತ ಲೇಪ ತಡೆಗಳನೈ ವಂಚನೆವಿಲ್ಲದ ಭೀಮರಾಯ ಮಂಚದ ಮೇಲೆ ಕೂತಕೊಂಡು ಹಂಸ ಗಮನಿ ಬಾ ಎಂದು ಕರೆದಾನು. ಮುಂಚೆ ದೀಪ ಹೋಗುತ್ತಾದ ಚಾಚೇಳಂದನೈ ಮುಂಚೆ ದೀಪ ಹೋಗುತ್ತಾದ ಚಾಚೇಳಂದನೈ ಬಟ್ಟಿಲೆ ದೀಪಾವ ಚಾತಿ ಹುಟ್ಟ ಸಿರಿಗ ವರ್ಷಳಾರಿ ದಿಟ್ಟ ಭೀಮರಾಯ ಗುರ್ತ ಹಿಡದಾನು ವಿಷಯ ಅಲ್ಲಂದನೈ ಬಟ್ಟಿಲೆ ದೀಪಾವ ಚಾತಿ ಹುಟ್ಟ ಸಿರಿಗ ವರ್ಷಳಾರಿ ದಿಟ್ಟ ಭೀಮರಾಯ ಗುರ್ತ ಹಿಡದಾನು ವಿಷಯ ಅಲ್ಲಂದನೈ ಯಾರಮ್ಮ ತಂಗಿ ನೀನು ಯಾವ ಪುರುಷನ ಮಾಡಿದಿ ನೀನು ಚೂರ ಮಾತ ಬಿಡದಂಗ ಹೇಳಂದನೈ ಯಾರಮ್ಮ ತಂಗಿ ನೀನು ಯಾವ ಪುರುಷನ ಮಾಡಿದಿ ನೀನು ಚೂರ ಮಾತ ಬಿಡದಂಗ ಹೇಳಂದನೈ ಅತ್ತ ಇತ್ತ ನೋಡದೊಳಗ ಗೂಟದ ಮೇಲೆ ಖಡ್ಗ ಇತ್ತು ಕೈಯಲ್ಲಿ ತಕ್ಕೊಂಡ ಗುರ್ತ ಹಿಡದಾನೈ ಅತ್ತ ಇತ್ತ ನೋಡದೊಳಗ ಗೂಟದ ಮೇಲೆ ಖಡ್ಗ ಇತ್ತು ಕೈಯಲ್ಲಿ ತಕ್ಕೊಂಡ ಗುರ್ತ ಹಿಡದಾನೈ ಸೋಮ್ರಾಯನ ಖಡ್ಗ ಇದು ಸೋಮ್ರಾಯನ ಮಾಡಿದಿ ಇದು ಸೋಮ್ರಾಯನ ಮಂತನೆಂದು ತಿಳಿದಾನೈ ಇಂಥ ಕೆಟ್ಟ ಕೆಲಸ ಮಾಡಿದ್ದಿಲ್ಲ ಎಂದು ನಾನೈ ನಾಳೆ ಉದಯ ಗೆದ್ದು ಗೆಳೆಯಗ ಮಾರಿ ಹೆಂಗ ತೋರಲಂದನೈ ನಾಳೆ ಉದಯ ಗೆದ್ದು ಗೆಳೆಯಗ ಮಾರಿ ಹೆಂಗ ತೋರಲಂದನೈ ಕತ್ತಿಯತ್ತ ಗೂಂಡ ಭೀಮ ಕುತ್ತಗೆ ಕೊಂಡನು ಹಿಡಿದಾನು ಒಂದ ನಿಷ್ಠೆಯಲ್ಲಿ ಪ್ರಾಣ ಬಿಟ್ಟಾನೈ ಕತ್ತಿಯತ್ತ ಗೂಂಡ ಭೀಮ ಕುತ್ತಗೆ ಕೊಂಡನು ಹಿಡಿದಾನು ಒಂದ ನಿಷ್ಠೆಯಲ್ಲಿ ಪ್ರಾಣ ಬಿಟ್ಟಾನೈ ನಾರಿ ಮಾಡು ತಾಳ ಮಾದುಕ ನಾಳೆ ಉದಯಕ ಸೋಮ ಸುಖ ಜನ ಎರ್ತ ಕೊಲ್ಲ ತಾನು ನನ್ನ ಪ್ರಾಣ ಎರ್ತ ಕೊಲ್ಲ ತಾನು ನನ್ನ ಪ್ರಾಣ ಇರುವುದಕ್ಕಿಂತ ಸಾಯೋದು ಲೇಸೈತಿ ತಗೊಂಡಳದ ಕತಿ ಮಾಡಿಕೊಂಡಿದಾಳು ಪ್ರಾಣಹತಿ ಮಾಡಿಕೊಂಡಿದಾಳು ಪ್ರಾಣಹತಿ ಬೇಕ ಅವ್ರಿ ಜೋಡಿಲ ಎರಡು ಹೆಣ ಸೋಮ ಸುಖ ಜನ ಏನ ಹೊತ್ತ ತಂದೆ ಮೂಕಣ್ಣ ಏನ ಹೊತ್ತ ತಂದೆ ಮೂಕಣ್ಣ ಏನಗಲಿ ಹೋದ ಭೀಮ ಜಟಿ ಯಾರ ಕೂಟ ಗಡಲಿ ನಾ ಕುಸ್ತಿ ಏನಗಲಿ ಹೋದ ಭೀಮ ಜಟಿ ಯಾರ ಕೂಟ ಗಡಲಿ ನಾ ಕುಸ್ತಿ ಎಲ್ಲ ಅನುಕೂಲಕ ಸರಿಯಾದ ಹೆಂಡತಿ ಯಾವಲ ಹುಡುಕಿದ್ರ ಸಿಕ್ಕಾಳಿಂತ ಸತಿ ನನ್ನ ಅನುಕೂಲಕ ಸರಿಯಾದ ಹೆಂಡತಿ ಯಾವಲ ಹುಡುಕಿದ್ರ ಸಿಕ್ಕಾಳಿಂತ ಸತಿ ಇಂತ್ರ ಹೋದ ಬಳಕ ನಂದೇನೈತಿ ಸಮಸೂರ ತಗೊಂಡ ನಾದ ಕತಿ ಇಂತರ ಹೋದ ಬಳಕ ನಂದೇನೈತಿ ಸಮಸೂರ ತಗೊಂಡ ನಾದ ಕತಿ ಖಡ್ಗ ತಗೊಂಡ ಸೋಮ ಕಾಡ ಕೊಂಬು ಎಳೆದಲ್ಲಿ ಪರಮೇಶ್ವರ ಬಂದು ಕೈಯ ಹಿಡಿದಾನು ಅವ್ರಿಗೆ ಮೂವರಿಗೆ ಕೊಟ್ಟಾನು ಮುಕ್ತಿ ಫಲಗಳನೈ ಗುರು ಸಂಗಮೇಶ್ವರ ಮಾಡಿದ ಪದಗಳನೈ ಗುರು ಸಂಗಮೇಶ್ವರ ಮಾಡಿದ ಪದಗಳನೈ ಸೋಮ್ರಯ ಭೀಮ್ರಯ ಜುಡಿಲ ಗೆಳೆಯರು ನಿಷ್ಠಿಲಿಂದ ಕಂಡರ ಮುಕ್ತಿ ಮಾರ್ಗವನ್ನು ಕೇಳರಲಿದನೈ ಸೋಮ್ರಯ ಭೀಮ್ರಯ ಜುಡಿಲ ಗೆಳೆಯರು ನಿಷ್ಠೆಯಿಂದ ಕಂಡರ ಮುಕ್ತಿ ಮಾರ್ಗವನ್ನು ಕೇಳರಲಿದನೈ ಸತ್ಯವಂತ ಶರಣರ ಕತೆ ತಿಳಿಬಿಟ್ಟು ಕೇಳಾರಿ ಜನ ಹತ್ತು ಸಭೆಯಲ್ಲಿ ನಾ ಸಾರುವೆನು ಈ ತತ್ವದೊಳಗ ನೋಡಿ ನಾ ಹೇಳುವೆನೈ ಹಂಗ ಹಗಲು ಎರಡು ತಿಳಿದು ನಾ ಹೇಳುವೆನೈ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾಗರಾಜ್ ಎಸ್ ಜೋಗಿ ಮತ್ತು ಸಂಗಡಿಗರಿಂದ ಕಿಂದರ ಜೋಗಿ ಪದಗಳನ್ನು ಆಲಿಸಿದಿರಿ. ಕೇಳುಗರೆ, ನಾಳೆ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ವಿಷಯ ತಜ್ಞರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ